ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಸ್ವರ್ಣಪ್ರಾಶನ ಬಿಂದು, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಬಾಲರೋಗ ವಿಭಾಗದ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸುಮಾ ಅಷ್ಟಗಿಮಠ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ಕೇಳಗೊರೆ, ಇವತ್ತು ನಾವು ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯಲ್ಲಿ ಸ್ವರ್ಣಪ್ರಾಶನ ಕುರಿತು ಮಾತನಾಡಲಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಯ ಬಾಲರೋಗ ವಿಭಾಗದ ಡಾಕ್ಟರ್ ಸುಮಾ ಅಷ್ಟಗಿಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಮಾತನಾಡಿಸಿ ನಾವು ಈ ಸ್ವರ್ಣಪ್ರಾಶನ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣಂತ. ಡಾಕ್ಟರ್ ಸುಮಾ ಅಷ್ಟಗಿಮಠ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸುಮಾ ಅಷ್ಟಗಿಮಠ್ ಅವರೇ, ನಮ್ಮ ಕೇಳುಗರಿಗೆ ಈ ಸ್ವರ್ಣಪ್ರಾಶನ ಅಂದ್ರೆ ಏನು, ಇದರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ರಲ್ಲ. ಸ್ವರ್ಣಪ್ರಾಶನ ಅಂದ್ರೆ ಇಲ್ಲಿ ಎರಡು ಶಬ್ದ, ಸ್ವರ್ಣ ಮತ್ತು ಪ್ರಾಶನ ಅಂತ. ಸ್ವರ್ಣ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿನ್ನ ಬಂಗಾರ ಅಂತ ಹೇಳ್ಬೋದು, ಮತ್ತು ಪ್ರಾಶನ ಅಂತ ಅಂದ್ರೆ ಸೇವನೆ ಮಾಡು, ಹೊಟ್ಟೆಗೆ ತೆಗೆದುಕೋ ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಲ್ಲಿ ಇರಬಹುದು, ಕುಡಿಯೋ ರೀತಿಯಲ್ಲಿ ಇರ್ಬೋದು, ತಿನ್ನೋ ರೀತಿಯಲ್ಲಿ ಇರ್ಬೋದು, ಒಟ್ಟಾಗಿ ಹೊಟ್ಟೆಗೆ ತೆಗೆದುಕೊಂಡಾಗ ಅದನ್ನ ನಾವು ಪ್ರಾಶನ ಅಂತ ಹೇಳುತ್ತೇವೆ. ಸೊ ಇಲ್ಲಿ ಸಂಸ್ಕಾರ ಮಾಡಿದ ಸ್ವರ್ಣವನ್ನು ಭಸ್ಮ ರೂಪದಲ್ಲಿ, ಚಿನ್ನವನ್ನು ಪುಟಕ್ಕಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ, ಅಂದರೆ ರೂಪಾಂತರ ಮಾಡಿ ಸೇವನೆಗೆ ಯೋಗ್ಯ ರೀತಿಯಲ್ಲಿ ಭಸ್ಮ ಮಾಡಿ, ಅದನ್ನು ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಪ್ರಾಶನ ಮಾಡಿಸೋದನ್ನ ಸ್ವರ್ಣ ಪ್ರಾಶನ ಅಂತ ಹೇಳ್ತೇವೆ. ಇದನ್ನ ಯಾಕೆ ಮಾಡುತ್ತೇವೆ, ಯಾವಾಗ ಮಾಡುತ್ತೇವೆ, ಹೇಗೆ ಮಾಡುತ್ತೇವೆ, ಈ ಎಲ್ಲ ವಿಷಯಗಳನ್ನು ನಾವು ಇಂದು ಇಲ್ಲಿ ತಿಳಿದುಕೊಳ್ಳೋಣ. ಆಯುರ್ವೇದ ಮೂಲ ಗ್ರಂಥಗಳಲ್ಲಿ ಸ್ವರ್ಣ ಅಂದ್ರೆ ಚಿನ್ನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸ್ವರ್ಣ ಇದು ಮೇಧ, ಅಗ್ನಿ, ಬಲ ಇವುಗಳ ವರ್ಧನೆಯನ್ನು ಮಾಡುತ್ತದೆ ಅಂತ ಹೇಳ್ತಾರೆ. ಮೇಧ ಅಂದರೆ ಬುದ್ಧಿಮತ್ತತೆ, ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ಬೋದು. ಇಲ್ಲ ಕಲಿಕಾ ಸಾಮರ್ಥ್ಯ, ಕಲಿತದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅಂದರೆ ಧಾರಣ ಶಕ್ತಿ, ಇವು ಮೇಧ ಅನ್ನೋ ಪದಕ್ಕೆ ಅರ್ಥವನ್ನು ಕೊಡುತ್ತವೆ. ಇನ್ನು ಅಗ್ನಿ ಅಂದರೆ ಮೇಧ, ಅಗ್ನಿ, ಬಲವರ್ಧನ ಮಾಡುತ್ತವೆ ಅಂತ ಹೇಳಿದ್ವಿ. ಇನ್ನು ಎರಡನೆಯದು ಅಗ್ನಿ. ಅಗ್ನಿ ಅಂದರೆ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಪವರ್ ಅಂತ ಹೇಳ್ತೀವಿ, ಅಥವಾ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ ಅನ್ನೋ ಅರ್ಥವನ್ನು ತೆಗೆದುಕೊಳ್ತೇವೆ ಅಗ್ನಿಗೆ. ಇನ್ನು ಮೂರನೆಯದು ಬಲ. ಬಲ ಅಂದರೆ ದೇಹದ ಶಕ್ತಿ ಜೊತೆಗೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಅಂತಲೂ ನಾವು ಹೇಳಬಹುದು. ಸೊ ಸ್ವರ್ಣ ಪ್ರಾಶನದಿಂದ ಈ ಮೇಧ, ಅಗ್ನಿ, ಬಲ ಈ ಮೂರು ವರ್ಧನೆ ಆಗುವುದರ ಜೊತೆಗೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕೂಡ ವೃದ್ಧಿಸುತ್ತದೆ ಅಂತ ನಾವು ಹೇಳಬಹುದು. ಈಗ ನೀವು ನೋಡಿರಬಹುದು ಮಕ್ಕಳಿಗೆ ಬಾರಿ ಬಾರಿ ಶೀತ ಆಗೋದು, ಜ್ವರ ಆಗೋದು, ಹವಾಮಾನದಲ್ಲಿ ಸ್ವಲ್ಪ ವೈಪರೀತ್ಯ ಅಥವಾ ವ್ಯತ್ಯಾಸ ಕಂಡು ಕೂಡಲೇ ಕೆಮ್ತಾರೆ, ಮೂಗು ಯಾವಾಗಲೂ ಸೋರ್ತಾ ಇರ್ತದೆ, ಅವನ್ನ ಸ್ವಲ್ಪ ಐಸ್ ಕ್ರೀಮ್ ತಿಂದರು ಅಥವಾ ಜ್ಯೂಸ್ ಕುಡಿದ್ರು ಅವಾಗೂ ಕೂಡ ಕೆಮ್ಮು ಬಂತು, ಈ ರೀತಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರ್ತವೆ. ಸೊ ಈ ಸ್ವರ್ಣಪ್ರಾಶನ ನಾವು ಮಾಡಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಆಗ್ತಾಗ ಬರ್ತವೆ. ಡಾಕ್ಟ್ರೇ, ಈಗ ನೀವು ಸ್ವರ್ಣ ಪ್ರಾಶನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ದೀರಿ. ಕೆಲವೊಂದು ತಂದೆ ತಾಯಿಗಳು, ನೀವು ಹೇಳಿದ್ರಿ ಈಗ 0-16 ವರ್ಷದ ಮಕ್ಕಳನ್ನು ಸ್ವರ್ಣ ಪ್ರಾಶನ ಮಾಡ್ಬೋದು ಅಂತ, ಕೆಲವೊಮ್ಮೆ ತಂದೆ ತಾಯಿಗಳು ಮರ್ತಿರ್ತಾರೆ, ಅವಾಗ ಒಂದು 3-4 ವರ್ಷ ಅಥವಾ 5 ವರ್ಷ ಮಕ್ಕಳಿಗೆ ವಯಸ್ಸಾದಾಗ ಈ ಸ್ವರ್ಣ ಪ್ರಾಶನ ಮಾಡಿಸ್ಬೋದಾ, ಹೇಗೆ ಮಾಡಿಸ್ಬೋದು ಸರ್? ನಾವು ಇವಾಗ ಒಂದು ರೇಂಜ್ ಕೊಟ್ಟಿದ್ದೀವಿ, ಹುಟ್ಟಿದ ಮಕ್ಕಳಿನಿಂದ ಹಿಡಿದು 16 ವರ್ಷದವರೆಗೆ ಅಂತ ನಾವು ಹೇಳಿದ್ದೀವಿ. ಆದರೆ ಮಗು ಇವಾಗ 3-4 ವರ್ಷ ಇದೆ ಅಥವಾ 6-7 ವರ್ಷ ಇದೆ ಅಥವಾ 10-12 ವರ್ಷದಿದೆ ಇದ್ದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ನಾವು ಸ್ವರ್ಣ ಪ್ರಾಶನವನ್ನು ಮಾಡಿಸ್ಬೋದು ಸರ್. ಮತ್ತು ಈಗ ಡಾಕ್ಟರ್, ಸಾಮಾನ್ಯವಾಗಿ ವಾತ ಪಿತ್ತ ಕಫ ಈ ಸಮತೋಲನ ಇದ್ದಾಗ ಒಂದು ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಹೌದು. ಈ ಸ್ವರ್ಣ ಪ್ರಾಶನವನ್ನು ಯಾವಾಗ ಹಾಕಿಸ್ಬೇಕು ಮತ್ತು ಯಾವಾಗ ಹಾಕಿಸ್ಬಾರ್ದು? ಪ್ರತಿ 27-28 ದಿವಸಕ್ಕೆ ಪುಷ್ಯ ನಕ್ಷತ್ರ ನಕ್ಷತ್ರ ಅಂತ ಬರ್ತದೆ. ಆ ಪುಷ್ಯ ನಕ್ಷತ್ರದ ದಿನ ನಾವು ಮಕ್ಕಳಿಗೆ ಸ್ವರ್ಣ ಪ್ರಾಶನವನ್ನು ಮಾಡಿಸ್ತೇವೆ. ಹಾಗಾದ್ರೆ ಬೇರೆ ದಿವಸ ಇದನ್ನ ಮಾಡಬಾರ್ದಾ ಅನ್ನೋದಾದ್ರೆ ಹಾಗೇನಿಲ್ಲ, ಯಾವ ದಿನ ಬೇಕಾದ್ರೂ ಮಾಡಬಹುದು, ದಿನಾಲೂ ಕೂಡ ಹಾಕ್ಬಹುದು. ಅದನ್ನ ನಾವು ನಿತ್ಯ ಪ್ರಾಶನ ಅಂತ ಹೇಳ್ತೇವೆ. ಅಲ್ಲ, ಈ ಪುಷ್ಯ ನಕ್ಷತ್ರನ ಯಾಕೆ ಬೇಕು? ಪುಷ್ಯ ನಕ್ಷತ್ರದ ದಿನ ನಾವು ಮರೆಯದೆ ಹಾಕ್ಬೇಕು ಅಂತ ಹೇಳ್ತೇವೆ. ಯಾಕಪ್ಪ ಅಂತ ಅಂದ್ರೆ, ಆ ಪುಷ್ಯ ನಕ್ಷತ್ರ ಅಂದ್ರೆ ಪುಷ್ಯ ಅನ್ನೋ ಪದದ ಅರ್ಥನೇ ಪೋಷಣೆ ಅಥವಾ ಪುಷ್ಟಿ ಅಂತ. ಸೊ ಈ 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರ ಶ್ರೇಷ್ಠವಾದದ್ದು. ಪೋಷಣೆ ಅಂದ್ರೆ ತಾಯಿಯಂತೆ ಪೋಷಣೆ ಮಾಡುವಂತದ್ದು. ನೀವು ನೋಡಿರ್ಬೋದು, ಪುಷ್ಯ ನಕ್ಷತ್ರದ ದಿನ ಹುಟ್ಟಿದ ಜನರಲ್ಲಿ ಪ್ರೀತಿ, ವಾತ್ಸಲ್ಯ, ಕರುಣೆ ಇವು ಹೆಚ್ಚಾಗಿರ್ತವೆ. ಅವರು ಕರುಣಾಮಯಿಗಳು, ಯಾವಾಗ್ಲೂ ಸಹಾಯ ಮಾಡುವಂತವರು, ಭಾವನೆಗಳಿಗೆ ಬೆಲೆ ಕೊಡುವಂತವರು ಆಗಿರ್ತಾರೆ. ಸೊ ಮಕ್ಕಳ ಪೋಷಣೆಗೋಸ್ಕರ, ನರಿಶ್ಮೆಂಟ್ಗೋಸ್ಕರ ಪುಷ್ಯ ನಕ್ಷತ್ರ ದಿನದಂದು ನಾವು ಸ್ವರ್ಣ ಪ್ರಾಶನವನ್ನು ಮಾಡಿಸುತ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದ್ರೆ, ಪುಷ್ಯ ನಕ್ಷತ್ರದ ದಿನ ಗಟ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ, ಅಂದ್ರೆ ಔಷಧಿ ಹೀರಿಕೊಳ್ಳುವಿಕೆ ಅದು ಹೆಚ್ಚಾಗಿರ್ತದೆ ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದ್ರೆ, ಪುಷ್ಯ ನಕ್ಷತ್ರದ ದಿನ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತದೆ. ಅದಕ್ಕೆ ನಾವು ಪುಷ್ಯ ನಕ್ಷತ್ರದ ದಿನ ಸ್ವರ್ಣ ಪ್ರಾಶನವನ್ನು ನಾವು ಮಾಡ್ತೇವೆ. ಈಗ ಮತ್ತೆ ಸ್ವರ್ಣ ಪ್ರಾಶನವನ್ನ ಯಾವಾಗ ಮಾಡಿಸಬಾರದು? ನಾವು ಹೇಳಿದ ಹಾಗೆ ದಿನಾಲೂ ಹಾಕಬಹುದು, ಪುಷ್ಯ ನಕ್ಷತ್ರಕ್ಕೂ ಹಾಕಬಹುದು. ಒಂದು ವೇಳೆ ಮಗು ಜ್ವರದಿಂದ ಬಳಲ್ತಾ ಇದ್ರೆ, ವಿಬಂಧ ಅಂತ ಹೇಳ್ತೀವಿ ಅಂದ್ರೆ ಮಲಬದ್ಧತೆ ಆಗಿದ್ರೆ, ಅಥವಾ ಶೀತ, ಕೆಮ್ಮು, ನೆಗಡಿ, ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದ್ದರೆ ಅವತ್ತು ಮಗುವಿಗೆ ಸ್ವರ್ಣ ಪ್ರಾಶನವನ್ನು ಹಾಕಬಾರದು ಅಂತ ನಾವು ಹೇಳ್ತೇವೆ. ಡಾಕ್ಟರ್ ಸುಮಾಷ್ಟಿಗೆ ಮಟ್ಟವರೇ, ಈ ಸ್ವರ್ಣ ಪ್ರಾಶನವನ್ನ ನಾವು ಮಕ್ಕಳಿಗೆ ಹೇಗೆ ಕೊಡಬೇಕು? ಹಾ ಸರ್, ನಾ ಮೊದಲೇ ಹೇಳಿದ ಹಾಗೆ ಚಿನ್ನವನ್ನು ನಾವು ಭಸ್ಮ ರೂಪದಲ್ಲಿ ಕೊಡ್ತೇವೆ ಅಂತ ಹೇಳಿದ್ವಿ. ಸೊ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಹನಿಗಳ ಮೂಲಕ, ಡ್ರಾಪ್ಸ್ಗಳ ಮೂಲಕ ಇದನ್ನು ಕೊಡ್ತೇವೆ. ತುಪ್ಪ ಮತ್ತು ಜೇನುತುಪ್ಪದಲ್ಲಿ ಸ್ವರ್ಣ ಭಸ್ಮವನ್ನು ಸೇರಿಸಿ ಸಂಸ್ಕಾರ ಮಾಡಿ ಹನಿಗಳ ರೂಪದಲ್ಲಿ, ಬಿಂದುಗಳ ರೂಪದಲ್ಲಿ ನಾವು ಮಗುವಿನ ವಯಸ್ಸು ಮತ್ತು ತೂಕಗಳ ಆಧಾರದ ಮೇಲೆ ಕೊಡುತ್ತೇವೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇದನ್ನು ಲೇಹದ ರೂಪದಲ್ಲಿ ಕೊಡ್ತಾರೆ. ಇದರಲ್ಲಿ ಮಕ್ಕಳ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿಗೆ ಸಹಾಯವಾಗುವಂತಹ ಇತರ ಔಷಧಿಗಳನ್ನು ಸೇರಿಸಿ, ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ಬಜೆಬೇರು, ಅಮೃತ ಬಳ್ಳಿ, ಎಷ್ಟಿಮದು, ಒಂದೆಲ್ಗ ಅಂದ್ರೆ ಬ್ರಾಹ್ಮಿ ಮುಂತಾದ ಕೆಲವು ಔಷಧಗಳನ್ನು ಸೇರಿಸಿ ಲೇಹ ರೂಪದಲ್ಲಿ ಇದನ್ನು ಕೊಡ್ತಾರೆ. ಇನ್ನೂ ಕೆಲವೊಂದು ಕಡೆ ಏನ್ಮಾಡ್ತಾರೆ, ಗುಳಿಗೆ ರೂಪದಲ್ಲಿ ಕೂಡ ಕೊಡ್ತಾರೆ. ಆ ಗುಳಿಗೆಯನ್ನು ಪುಡಿ ಮಾಡಿ ತುಪ್ಪ ಮತ್ತು ಜೇನುತುಪ್ಪದ ಜೊತೆ ಸೇರಿಸಿ ಕೊಡ್ತಾರೆ. ಸ್ವರ್ಣ ಪ್ರಾಶನ ನಾವು ಯಾವಾಗ ಹಾಕ್ತೀವಿ, ಹೇಗೆ ಹಾಕ್ತೀವಿ ಮತ್ತು ಯಾಕೆ ಹಾಕ್ತೀವಿ ಎಲ್ಲಕ್ಕೂ ನಾವು ಉತ್ತರ ಕೊಟ್ವಿ. ಸೊ ಈಗ ಆಸಕ್ತ ಯಾರು ತಂದೆ ತಾಯಿಗಳಿದಾರಲ್ಲೇ, ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಆಯುರ್ವೇದ ಆಸ್ಪತ್ರೆ ಮತ್ತು ಹುಬ್ಬಳ್ಳಿ ಇದರಲ್ಲಿ ಬಂದು ಸ್ವರ್ಣ ಪ್ರಾಶನವನ್ನು ಮಾಡಿಸಿಕೊಂಡು ಹೋಗಬಹುದು. ಡಾಕ್ಟರ್, ನನಗೆ ಒಂದು ಮುಖ್ಯವಾಗಿ ಕಾಡ್ತಾ ಇರೋಂತ ಪ್ರಶ್ನೆ ಅಂದ್ರೆ, ಸ್ವರ್ಣ ಭಸ್ಮ ಇದು ಎದರಲಿಂದ ತಯಾರಾಗಿರುತ್ತೆ? ಸ್ವರ್ಣ ಭಸ್ಮ ಅಂದ್ರೆ ಸ್ವರ್ಣನ ಸರ್, ಚಿನ್ನನೆ. ಅದನ್ನ ನಾವು ಶೋಧನ ಅಂತ ಮಾಡ್ತೇವೆ ಹಾಲ್ನಲ್ಲಿ, ಅದು ಪ್ರೊಸೆಸ್ ಇದೆ ಅಲ್ಲ, ಡೈರೆಕ್ಟ್ ಸ್ವರ್ಣದಿಂದನೇ ಅದನ್ನ ಸುಟ್ಟು ಅದಕ್ಕೆ ಬೇರೆ ಬೇರೆ ಭಾವನೆ ಅಂತ ಹೇಳ್ತೀವಿ, ಪುಡಿ ಮಾಡಿ ಅದನ್ನ ಹಾಲಿನ ಜೊತೆ ಇದನ್ನ ಮಾಡ್ತಾರೆ. ಆ ಒಟ್ಟ ಒಂದೇಲೊಂದು 10-12 ಸರ್ತಿ ಬೇರೆ ಬೇರೆ ದ್ರವ್ಯ ಅಂದ್ರೆ ಒಂದೇ ಹಬ್ಬರಿ ಹಾಲ್ ಅಂತ ಇರೋದಿಲ್ಲ, ಬೇರೆ ಬೇರೆ ನಮ್ಮ ಔಷಧಿ ದ್ರವ್ಯಗಳು ಇರ್ತವೆ. ಈ ಸ್ವರ್ಣ ಪ್ರಾಶನವನ್ನ ನಮ್ಮ ಮಕ್ಕಳಿಗೆ ವರ್ಷದಲ್ಲಿ ಎಷ್ಟು ಸಲ ಪ್ರಾಶನವನ್ನ ಮಾಡಿಸ್ಬೇಕು? ನಾನು ಮೊದಲೇ ಹೇಳಿದ ಹಾಗೆ ಈ ಎಷ್ಟು ಸರಿ ಅಂತ ಇಲ್ಲ, ಇದನ್ನು ದಿನಾಲೂ ಕೂಡ ಮಾಡಬಹುದು ಅಂದ್ರೆ ನಿತ್ಯ ಪ್ರಾಶನ ತರ, ಅಥವಾ ತಿಂಗಳಿಗೆ ಒಮ್ಮೆ ಅಂದ್ರೆ ಪುಷ್ಯ ನಕ್ಷತ್ರ ದಿನ ಕೂಡ ನಾವು ಮಾಡಬಹುದು. ದಿನಾಲೂ ಮಾಡುವವರು ಮಾಡಬಹುದು, ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನದ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಸೊ ಅನುಕೂಲ ಇದ್ದವರು, ಅಫೋರ್ಡೆಬಲ್ ಇದ್ದವರು, ಅವರು ನಿತ್ಯ ಪ್ರಾಶನ ಅಂತ ಹೇಳಿ ದಿನಾಲೂ ಮಗುವಿಗೆ ಸ್ವರ್ಣ ಪ್ರಾಶನವನ್ನ ಮಾಡಬಹುದು. ಡಾಕ್ಟರ್ ಸುಮಾ ಅಷ್ಟಿಗೆ ಮಟ್ಟವರೇ, ಸ್ವರ್ಣ ಪ್ರಾಶನವನ್ನ 16 ವರ್ಷದವರೆಗೆ ಮಕ್ಕಳಿಗೆ ನಾವು ಕಂಪಲ್ಸರಿ ಹಾಕಿಸ್ಲೇಬೇಕಾ? ಹೇಗೆ? ಹಾಗೇನಿಲ್ಲ ಸರ್, ನಾವು ಹುಟ್ಟಿದಿಂದ ಹಿಡಿದು 16 ವರ್ಷದವರೆಗೆ ಹಾಕಿಸಬೇಕು ಅಂತ ಹೇಳ್ತೀವಿ. ನಾವು ಎಷ್ಟು ಸಾರಿ ಹಾಕಿಸ್ತೇವೆ ಅಷ್ಟು ಮಕ್ಕಳಿಗೆ ಒಳ್ಳೇದಾಗ್ತದೆ. ಈ ತಿಂಗಳು ಆಗಿಲ್ಲ ಅಥವಾ ನಮ್ಗೆ ಈಗ 4-5 ವರ್ಷ ಹಾಕಿ ಸಾಕು ಅಂತ ಅನ್ಕೊಂಡ್ರೆ ಅಲ್ಲಿಗೆ ನಾವು ಬಿಡಬಹುದು. ಇದು ತಂದೆ ತಾಯಿಯರ ಇಚ್ಛೆ ಮೇರೆಗೆ ಹೋಗ್ತದೆ. ಮಕ್ಕಳಿಗೆ ಅವರು ಎಲ್ಲಿವರೆಗೂ ಬೇಕು ಅಂತ ಹಾಕಿಸ್ತಾರೆ ಅಲ್ಲಿವರೆಗೂ ಅವರು ಹಾಕಿಸಬಹುದು. ಡಾಕ್ಟರ್, ಇನ್ನೊಂದು ಕೊನೆಯ ಪ್ರಶ್ನೆ, ಆಯುರ್ವೇದದ ಈ ಸ್ವರ್ಣ ಪ್ರಾಶನದ ಜೊತೆಗೆ ನಮ್ಮ ಅಲೋಪತಿ ವ್ಯಾಕ್ಸಿನ್ ಸಹ ಕೆಲವರು ಕೊಡಿಸ್ತಿರ್ತಾರೆ, ಅದ್ರ ಜೊತೆಗೆ ಇದನ್ನು ಮಾಡಿದ್ರು ಏನು ತಪ್ಪಿಲ್ಲ? ಯಾವುದು ಏನು ತಪ್ಪಿಲ್ಲ ಸರ್, ಅದು ವ್ಯಾಕ್ಸಿನ್ ಗಳನ್ನು ಅದು ಕಂಪಲ್ಸರಿ ಕೊಡಲೇಬೇಕು. ಸೊ ಅದನ್ನ ವ್ಯಾಕ್ಸಿನ್ ಅನ್ನು ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ. ಸೊ ವ್ಯಾಕ್ಸಿನ್ ಕೊಡಬೇಕು ಕೊಡಬೇಕು. ಜೊತೆಗೆ ಈ ಆಯುರ್ವೇದ ಸ್ವರ್ಣ ಪ್ರಾಶನನ್ನು ಅದು ಕೂಡ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಇದನ್ನು ಜೊತೆಗೆ ಕೊಡಬಹುದು. ಯಾಕಪ್ಪ ಅಂದರೆ ಹೆಚ್ಚಾನ ಹೆಚ್ಚು ಕೆಲವು ಸಂಪ್ರದಾಯ ಕುಟುಂಬಸ್ಥರು ಅಥವಾ ಈ ನಮ್ಮ ಆಯುರ್ವೇದವನ್ನು ಬಲವಾಗಿ ನಂಬಿರ್ತಕ್ಕಂಥವ್ರು ಈ ಸ್ವರ್ಣ ಪ್ರಾಶನಕ್ಕೆ ನಾವು ಕೊಡಿಸಿದ್ದೀವಿ ಸಾಕು, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಆರೋಗ್ಯ ಆಗಿರ್ತಾರೆ, ಈ ಥರದೊಂದು ಭಾವನೆ ಬೆಳೆದು ಬಂದ್ಬಿಡುತ್ತೆ. ಆವಾಗ ಸಮಸ್ಯೆಗಳು ಕೆಲವೊಮ್ಮೆ ಉದ್ಭವಿಸ್ತವೆ. ಯಾಕಂದರೆ ವ್ಯಾಕ್ಸಿನು ಕೊಡದೇ ಇದ್ದಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಹರಡಂಥ ಚಾನ್ಸಸ್ ತುಂಬ ಇರುತ್ತೆ. ಆವಾಗ ನೀವು ಒಬ್ಬ ಆಯುರ್ವೇದ ಡಾಕ್ಟರಾಗಿ ಏನನ್ನು ಹೇಳಿಕ್ಕೆ ಬಯಸ್ತೀರಿ ನಮ್ಮ ಕೇಳುಗರಿಗೆ? ವ್ಯಾಕ್ಸಿನ್ ಸರ್ ಅದು ಕಂಪಲ್ಸರಿ ಆಗಿ ಕೊಡಲೇಬೇಕು, ಸರ್ಕಾರದಿಂದ ಅದು ಕಂಪಲ್ಷನ್ ಆಗಿ ಇರ್ತದೆ. ಅದನ್ನ ಬಿಟ್ಟು ಬರೀ ಇದು ಸ್ವರ್ಣ ಪ್ರಾಶನ ಮಾಡಬೇಕು ಅಂತ ಇರೋದಿಲ್ಲ. ಅದರ ಜೊತೆಗೆ ಈ ಸ್ವರ್ಣಬಿಂದು ಪ್ರಾಶನವನ್ನು ಅವರು ಅವಶ್ಯಕವಾಗಿ ಮಾಡಬೇಕು. ಎರಡೂ ಜೊತೆ ಕೊಟ್ಟರೆ ಇಲ್ಲಿವರೆಗೂ ಯಾವ ಸೈಡ್ ಎಫೆಕ್ಟ್ಸ್ ಕಂಡು ಬಂದಿಲ್ಲ. ಸೊ ಆರಾಮಾಗಿ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಜೊತೆಗೆ ಸ್ವರ್ಣಬಿಂದು ಪ್ರಾಶನವನ್ನು ಮಾಡಿಸಬಹುದು. ಡಾಕ್ಟ್ರೆ, ಇಷ್ಟೊತ್ತು ತಾವು ಸ್ವರ್ಣ ಪ್ರಾಶನದ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ವಿಷಯಗಳನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ಆಕಾಶವಾಣಿಯ ಪರವಾಗಿ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವರ್ಣ ಪ್ರಾಶನ ಬಿಂದು ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಬಾಲರೋಗ ವಿಭಾಗದ ತಜ್ಞ ವೈದ್ಯರಾದಂತಹ ಡಾ ಸುಮಾ ಅಷ್ಟಗಿ ಮಠ್ ಅವರು. ಈ ವಾರದ ಪ್ರಶ್ನೆ, ಸಣ್ಣ ಮಕ್ಕಳಿಗೆ ಸ್ವರ್ಣಪ್ರಾಶನ ಏಕೆ ಹಾಕಿಸಬೇಕು? ಪ್ರಶ್ನೆ ಮತ್ತೊಮ್ಮೆ, ಸಣ್ಣ ಮಕ್ಕಳಿಗೆ ಸ್ವರ್ಣಪ್ರಾಶನ ಏಕೆ ಹಾಕಿಸಬೇಕು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಕಾರ್ಯಕ್ರಮ ಪ್ರಸ್ತುತಿ ಕುಮಾರ್ ಅಗಡಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ಸುಳ್ಳದ ಶಂಕರಪ್ಪ ಮಾದರ ಹಾಗೂ ಸಂಗಡಗರಿಂದ ಭಜನಾ ಪದಗಳು. ಚಿಂತ್ಯಾಗ ಮಾಡತೇ ದೇ ಚಿನ್ಮಯನೇ ತಾನೇ. ಚಿಂತೆ ಬಿಡಿಸುವಂತ ನಿನ್ನ ಚಿಂತೆ ಬಿಡಿಸುವಂತ ಕಾಂತನೆ ತಾನೆ ಬಾಡಿಗೆ ದಾರರ ಜೇ